ಆಕಾಶವಾಣಿ ಕಾರವಾರ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಿಶ್ರ ಕೃಷಿ ಮತ್ತು ಕೈಬೋರು ಅನುಭವ ಕುರಿತು ಮಾದೇವ್ ಗಣಪತಿ ಗೌಡ ಅವರೊಂದಿಗೆ ಸಂದರ್ಶನ. ಮಾದೇವ ಗಣಪತಿ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ಸಾಂಪ್ರದಾಯಿಕವಾಗಿ ಭೂಮಿಯ ಅಡಿಯಿಂದ ನೀರನ್ನು ತೆಗೆಯುವಂತಹದ್ದು ಬಾವಿ ಮಾಡುವಂತಹ ಒಂದು ಸಂಪ್ರದಾಯ ಇರ್ತದೆ, ಜೊತೆಗೆ ಒಂದಷ್ಟು ಕೆರೆಗಳಿರಬಹುದು ಅಥವಾ ಆನಂತರದ ಬಂದಿರುವಂತಹದ್ದು ಬೋರ್ವೆಲ್ ಎನ್ನುವಂತಹದ್ದು ಅಥವಾ ಕೊಳವೆ ಬಾವಿ. ಆದರೆ ಇಲ್ಲಿ ಈ ಗೋಕರ್ಣದ ಕೆಲವೊಂದು ಪ್ರದೇಶಗಳಲ್ಲಿ ಕೈ ಬೋರು ಅಥವಾ ಒಂದು ಕೈಚಾಲಿತವಾದಂತಹ ಒಂದು ಬೋರನ್ನು ಕೂಡ ಮಾಡುವಂತಹ ಒಂದು ವ್ಯವಸ್ಥೆ ಬಂದಿದೆ ಅಂತ ಕೇಳಿದೀವಿ. ನಿಮ್ಮ ಅನುಭವದಲ್ಲಿ ಹೇಳಿದ್ದನ್ನು ಹೇಗೆ ತೆಗಿಬೇಕು, ಜಾಗ ಹೇಗೆ ಇರಬೇಕು, ಈ ತೆಗೆಯುವಂತಹ ವಿಧಾನ ಹೇಗೆ ಸ್ವಲ್ಪ ವಿವರಿಸಿ. ಅದ್ರ ಬಗ್ಗೆ ಸರ್ ಹೇಳೋದಿದ್ರೆ, ಪ್ಲಾಸ್ಟಿಕ್ ಪೈಪ್ ಬಂದದೆ ಈಗ, ಅಂದ್ರೆ 6 ಇಂಚ್ ಇರಬಹುದು, 8 ಇಂಚ್ ಇರಬಹುದು, 10 ಇಂಚ್ ಇರಬಹುದು. ಅಂದ್ರೆ 10 ಇಂಚಿನ ಕೊಳವೆ ಬಾವಿ ಮಾಡೋದಿದ್ರೆ 12 ಇಂಚಿನ ಪೈಪ್ನಿಂದ ಆ ಪೈಪ್ ಅನ್ನು ಮುಂಚಿತವಾಗಿ ಇಳಿಸಿಕೊಳ್ಳೋದು, ಅಂದ್ರೆ ಭೂಮಿಯಲ್ಲಿ ಕೆಳಗಡೆ ಹಾಕೊಳ್ಳೋದು. ನಮ್ಗೆ ಎಷ್ಟು ಸಾಮಾನ್ಯವಾಗಿ 15 ಪುಟ ಬೇಕಾ, 20 ಪುಟ ಬೇಕಾ, ಅಷ್ಟು ಪೈಪ್ ಅನ್ನ ಕೆಳಗೆ ಇಳಿಸಿಕೊಳ್ಳೋದು. ಇಳಿಸಿಕೊಳ್ಳೋದು ಹೇಗೆ? ಅದನ್ನ ಮಣ್ಣು ತೆಗೆಯಬೇಕು. ಅದು ನಾವು ಇಲ್ಲೆಲ್ಲ ಮಾಡ್ತಾ ಇದ್ದೇವೆ, ಒಂದು ಎತ್ತರವಾದ ಸ್ವಾಮಿಗೆ ಒಂದು ತೊಟ್ಟೆ ಮಾಡ್ಕೊಳ್ಳೋದು. ತೊಟ್ಟೆ ಅಂದ್ರೆ ಕೆಳಗಡೆ ನೀವೆಲ್ಲ ನೋಡಿರ್ಬೋದು, ಮುಂಚಿತವಾಗಿ ಬಾವಿಯಿಂದ ನೀರು ಎತ್ತುವಾಗ ಒಂದು ತೊಟ್ಟೆ ಮಾಡ್ತಿದ್ವಿ. ಅದೇ ರೀತಿ ಸಣ್ಣ ತೊಟ್ಟೆ ಪೈಪ್ನ ಒಳಗಡೆ ಹೋಗಬೇಕು, ಆ ರೀತಿ ಒಂದು ತೊಟ್ಟೆ ಮಾಡ್ಕೊಳ್ಳೋದು. ಅದೊಂದು ನಾವು ಸಾಮ್ಯ ಹೇಳ್ತೀವಿ, ಆ ಕಡೆ ಎಲ್ಲ ಬಂದ್ಗೆ ಹೇಳ್ತಾರೆ. ಅದರಿಂದಲೇ ಆ ಪೈಪ್ನ ಒಳಗಡೆಯಿಂದ ಮಣ್ಣನ್ನು ತೆಗೆಯೋದು, ತೆಗೆದು ತೆಗೆದು ತೆಗೆದು ಪೈಪ್ ಕೆಳಗಡೆ ಹೋಗ್ತಾ ಉಳಿತದೆ. ಆ ಪೈಪ್ಗೆ ಸಾಮಾನ್ಯವಾಗಿ ಒಂದು 60-70 ಕಿಲೋ ವೇಟ್ ಕಟ್ಕೊಳ್ಳೋದು, ಅಂದ್ರೆ ರೇತಿ ಪಟ್ಟಣ ಕಟ್ಕೊಳ್ಳೋದು. ಅದು ಮಣ್ಣು ತೆಗೆದಂಗೆ ಇಳಿತಾ ಇಳಿತಾ ಇಳಿತಾ ಹೋಗ್ತದೆ. ಹೋದ ಮೇಲೆ ಈ ಸಾಮಾನ್ಯವಾಗಿ ಇದು ಸಾಕು, ನಮಗೆ ನೀರು ಸಪ್ಲೈ ಆಗಬಹುದು ಎಂಬ ಅಂದಾಜು ಬಂದ ಮೇಲೆ ನಾವು ಈಗ 10 ಇಂಚ್ ಪೈಪ್ ಅನ್ನ ಇಳಿಸ್ಕೊಂಡ್ರೆ 8 ಇಂಚ್ ಪೈಪ್ ಅನ್ನ ಅದನ್ನ ಒಳಗಡೆ ಅದಕ್ಕೆ ಹಾಲು ಹಾಕೊಂಡು ಜಾಳ ಕಟ್ಟಿ ಭದ್ರತೆ ಜಾಳ ಕಟ್ಟಿ ಅದ್ರ ಒಳಗಡೆ ಹಾಕೋದು, ಬಿಟ್ಬಿಡೋದು. ಆಮೇಲೆ ಆ 12 inch ಪೈಪ್ ಏನಿತ್ತಲ್ವ ಫಸ್ಟ್ ಹಾಕೋದು ಅದನ್ನ ಎತ್ತ ತೆಗಿಯೋದು, ತೆಗೆದು ಇದನ್ನ ಸರಿಯಾಗಿ ಮಣ್ಣು ಮುಚ್ಚಿ ಬರವ ಮಾಡಿ ರೆಡಿ ಆಯ್ತು, ಬಾವಿ ಆಯ್ತು, ಪಂಪ್ ಹಚ್ಚಬಹುದು, ಏನ್ ತೊಂದರೆ ಇಲ್ಲ, ಕ್ಲೀನ್ ನೀರು. ಈಗ ಇದಕ್ಕೆ ಕೈ ಬೋರನ್ನ ತೆಗಿಲಿಕ್ಕೆ ಯಾವ ರೀತಿಯ ಮಣ್ಣಾಗಬೇಕು ಅಥವಾ ಮರಳಿದ್ರೆ ಮಾತ್ರ ಆಗುವುದಾ ಹೇಗೆ? ರೇತಿ ಜಾಗ ಆದ್ರೆ ಮಾತ್ರ ಆಗ್ತದೆ, ಅದೇ ಕೆಂಪು ಮಣ್ಣು, ಜೇಡಿ ಮಣ್ಣು, ಅಂಟು ಮಣ್ಣು, ಯಾವ ಮಣ್ಣಿಗೂ ಆಗುದಿಲ್ಲ. ಕಲ್ಲು ಇದ್ರೆ ಹೇಗೂ ಆಗುದಿಲ್ಲ, ಕಲ್ಲು ಇದ್ರಂತೂ ಹಾಗೂ ಆಗುದಿಲ್ಲ. ಅದು ರೇತಿಯಿಂದ ನೀರು ಸರಿಯಾಗಿ ಅರ್ಥಾಗಿ ಬರ್ತದೆ, ಪಂಪ್ ಹಚ್ಚಿದ ಕೂಡಲೇ ಸಪ್ಲೈ ಕೊಡ್ತದೆ. ಅಂದ್ರೆ ಪೈಪಿಗೆ ಸಾಮಾನ್ಯವಾಗಿ ಅದು ಎಷ್ಟು ಹಾಲು ಉಳಿತದೆ ಅಂತ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ, ಫುಲ್ ಹಾಲು ಹಾಕುದು. ಒಂದು 20 foot ಪೈಪಿಗೆ ಸಾಮಾನ್ಯವಾಗಿ 10 inch 12 inch ಹಾಲು ಅಟ್ಟ ಸುತ್ತಲೂ ಹಾಲು ಹಾಕ್ಲೇಬೇಕು. ಹಾಲು ಹಾಕಿ ಅದಕ್ಕೆ ಜಾಳ ಸುತ್ತದು, ಸುತ್ತ ಕಟ್ಟುದು, ಬಂದೋಬಸ್ತ್ ಮಾಡಿ ಕಟ್ಟಿ ಕೆಳಗಡೆ ಪ್ಯಾಕ್ ಮಾಡಿ. ಕೆಳಗಡೆ ಕೆಲವರು ಕ್ಯಾಪನ್ನು ಹಾಕ್ತಾರೆ, ಕೆಲವರು ಹಾಗೇನು ಇಡ್ತಾರೆ. ಕ್ಯಾಪ್ ಹಾಕಲು ತೆಗೆಯುವಾಗ ತ್ರಾಸ ಆಗ್ತದೆ, ಬರುದಿಲ್ಲ ಹೇಳಿ ಹಾಗೆ ಇಡ್ತಾರೆ. ತೆಗೆಯುವಾಗ ಆರಾಮಾಗುತ್ತೆ, ತಪ್ಪನ್ನು ಜಾಳ ಹರಿದು ಹೋಯ್ತಪ್ಪ ಆ ಟೈಮ್ನ ಮತ್ತೆ ಪೈಪ್ ಎತ್ತ ತೆಗೆಯುವುದಾದ್ರೆ ಆರಾಮಾಗ್ತದೆ, ಸೊಗದು ಬರ್ತದೆ. ಅದು ಸಹ ಕೆಲವರು ಹಾಗೆ ಇಡ್ತಾರೆ, ಕೆಳಗಡೆ ಜುಟ್ಟ ಕಟ್ಟಿ ಹಾಗೆ ಇಡ್ತಾರೆ. ಇದಕ್ಕೆ ಈಗ ಕೈಯಿಂದಲೇ ನೀರನ್ನು ಎತ್ತಬೇಕಾಗ್ತದೆ ಅಥವಾ ಮೋಟರ್ ಅನ್ನು ಫಿಕ್ಸ್ ಮಾಡಬಹುದು? ಮೋಟರ್ ಫಿಕ್ಸ್ ಮಾಡಬೇಕು. ಯಾವ ಮೋಟರ್? ಕಾಲ್ SP ಮಾಡಬಹುದು, 1 SP ಮಾಡಬಹುದು. ಈಗ ನಾನು ಮಾಡ್ತಾ ಇದ್ದೇನೆ, 2 SP ಮೋಟರ್ ಅನ್ನ ಕಲೆಕ್ಷನ್ ಮಾಡಿ ಇಟ್ಟಿದ್ದೇನೆ ನನ್ನ ಬಾವಿಯಲ್ಲಿ. ಸಬ್ಮರ್ಸಿಬಲ್ ಪಂಪ್ ಅದು? ಅಲ್ಲ ಮೇಲ್ಗಡೆ. ಅಂದ್ರೆ ಮುಂಚೆ ಕಲ್ಬಾವಿ ಇತ್ತು ತಂದೆಯವರು ಮಾಡೋದು, ಅದು ನೀರನ್ನ ಸಪ್ಲೈ ಕೊಡ್ಲಲ್ಲ ತೋಟಕ್ಕೆ. ಆಮೇಲೆ ಏನ್ ಮಾಡಿದೆ ಕೇಳಿದ್ರೆ ಬೋರ್ ಬಿಟ್ಟೆ, 6 inch ಬೋರ್ ಬಿಟ್ಟೆ, ಅದು ಆಗ್ಲಿಲ್ಲ. ಈಗ ಏನ್ ಮಾಡಿದ್ದೇನೆ ಕೇಳಿದ್ರೆ 10 inch ಬೋರ್ ಬಿಟ್ಟಿಟ್ಟಿದ್ದೇನೆ, 10 inch ಸಪ್ಲೈ ಕೊಡ್ತದೆ. ಬಾವಿಯಲ್ಲೂ ನೀರು ಆರೋದಿಲ್ಲ, ಅಂದ್ರೆ ಬಾವಿಯಲ್ಲಿ ನೀರು ಆರದಿದ ರೀತಿಯಲ್ಲಿ ಮಾಡಿಟ್ಟಿದ್ದೇನೆ. ಪೈಪ್ ಅನ್ನ ಮೇಲೆ ಕಟ್ ಮಾಡಿದ್ದೇನೆ, ಬಾವಿಯಲ್ಲೂ ನೀರು ಉಳಿಬೇಕು, ಒಳಗಡೆ ಕೆಳಗಡೆ ನೀರು ತೋಟಕ್ಕೆ ಸಪ್ಲೈ ಕೊಡಬೇಕು. ಅಂದ್ರೆ 3 foot ನೀರು ನಿಂತೆ ಉಳಿಬೇಕು, ಕಲ್ಲು ಬಾವಿಯಲ್ಲಿ ನೀರು ಆರಬಾರದು. ಪೂರ್ತಿ ಆರದ ಬಾವಿ ಬಿದ್ದೋಗ್ತದೆ, ಗ್ಯಾರಂಟಿ ಗೊತ್ತದೆ. ಅಂದ್ರೆ ನನ್ನ ಪಂಪ್ ದೊಡ್ಡದೆ, ನೀರು ಹೆಚ್ಚು ಎಳೆಯುತ್ತದೆ. ಆ ರೀತಿಯಾಗಿ 3 foot ನೀರು ನಿಂತೆ ಉಳಿಬೇಕು ಬಾವಿಯಲ್ಲಿ, ಕೆಳಗಡೆಯಿಂದ ಸಪ್ಲೈ ಕೊಡ್ತದೆ. ಆ ರೀತಿ ಮಾಡಿಟ್ಟು ಈಗ 2 horsepower ನ ಒಂದು ಪಂಪ್ ಹಾಕಿದ್ರೆ ಎಷ್ಟು ಗಂಟೆ ನೀರು ತೆಗಿಬಹುದು? ಸಾಮಾನ್ಯವಾಗಿ ನಾವು 4 ತಾಸು 5 ತಾಸು 3 ತಾಸು ಕಂಟಿನ್ಯೂ ಹೊಡಿತೇನೆ. ಅಂದ್ರೆ ಬಾವಿ, ಹೌದು, ಬಾವಿಲೋ ನೀರು ನಿಂತೊಳಿತದೆ, ಪಂಪ್ ಚಾಲು ಇರ್ತದೆ. ಬಾವಿಯಿಂದ ನೀರು ಅದಕ್ಕೆ ಹೋಗ್ತದೆ ಬೋರಿಗೆ? ಇಲ್ಲ, ಬಾವಿಯಿಂದ ಬರುದಿಲ್ಲ. ಬಾವಿ ಈಗ ನಾ ಕಟ್ ಮಾಡಿ ಇಟ್ಟಿದ್ದೆ ನೋಡಿ, ಆ ಕಟ್ ಮಾಡದಲ್ಲಿವರೆಗೆ ಬರೋ ತನಕ ಬೋರಿಗೆ ಹೋಗ್ತದೆ. ಆಮೇಲೆ ಬಾವಿಯಲ್ಲಿ ನೀರು ನಿಂತೆ ಉಳಿತದೆ, ಒಳಗಡೆ ಸಪ್ಲೈ ಕೊಡ್ತದೆ. ನೀವು ಬಂದು ಬಂದು ನೋಡಬಹುದು ಸರ್, ಹಾಗೇನ್ ತೊಂದರೆ ಇಲ್ಲ. ನಾವು ಅಂದ್ರೆ ಮಾಡದನ್ನ ಹೇಳೋದು, ಮಾಡದನ್ನ ಹೇಳೋದು, ಅದನ್ನ ನಮ್ಮ ಕೇಳುಗರಿಗೂ ಪರಿಚಯ ಮಾಡಿಕೊಡುವುದು. ಆ ರೀತಿ ಮಾಡಿಟ್ಟಿದ್ದೇನೆ. ಕೆಲವರು ಏನ್ ಮಾಡಿದ್ದಾರೆ, ಮತ್ತೊಂದು ಕಡೆ ನಾನು ನೋಡಿದ್ದೇನೆ, ಕೆಳಗಡೆ ಕಟ್ ಮಾಡಿದ್ದಾರೆ, ಪಟಕ್ ನೀರು ಖಾಲಿ ಆಗ್ತದೆ. ಕಲ್ಬಾವಿ ನೀರು ನೀರು ಖಾಲಿ ಆದ ಕೂಡಲೇ ಕಲ್ಲಿಂದ ರೇತಿ ಮತ್ತೆ ನೀರು ಬಂದು ಇದು ಬೋರ್ ಅನ್ನು ಮುಚ್ಚುತ್ತದೆ. ಅವ್ರಿಗೆ ಹೇಳಿದೆ ಈ ರೀತಿ ಮಾಡಬೇಡಿ, ಈ ರೀತಿ ಆಗ್ತದೆ ಅಂತ ಹೇಳಿದೆ. ಆಯ್ತ್ರಿ, ಇನ್ನೊಂದು ಯೋಜನೆ ಮಾಡಿದ್ರು, ಇದು ಹಾಳಾಯ್ತು ಹೇಳಿ ಬಾವಿ ಕಲ್ಬಾವಿ ಸೈಡಿಗೆ ಬೋರ್ ಹೊಡೆದ್ರು. ಅದು ಹೇಳಿದ್ದೇನೆ, ನೀವು ಇಲ್ಲಿ ಬೋರ್ ಹೊಡೆಯಬೇಡಿ, ಇಲ್ಲ ಬೋರ್ ಹೊಡೆದ್ರೆ ನಿಮ್ ಪಂಪ್ ಚಾಲಿದ ಟೈಮ್ನಲ್ಲಿ ಬಾವಿಯಲ್ಲಿ ನೀರು ಆರ್ತದೆ, ಯಾರಾದ್ರೂ ಒಂದು ಕೊಡ ನೀರ್ ಬೇಕಾದ್ರೆ ಸಮಸ್ಯೆ ಆಗ್ತದೆ. ಹೇಳಿದ್ರು ಕೇಳಲಿಲ್ಲ, ಸೈಡ್ ಹೊಡೆದ್ರು. ಅದೇ ರೀತಿ ಆಗ್ತಾ ಇದೆ, ಈಗ ಪಂಪ್ ಚಾಲಿದ ಬಾವಿಯಲ್ಲಿ ನೀರು ಖಾಲಿ ಹೀಗಾಗ್ತದೆ. ನಂತ ಆ ರೀತಿ ಏನು ತೊಂದರೆ ಆಗಿಲ್ಲ. ಈಗ ಬೋರ್ವೆಲ್ ಇದನ್ನ ತೆಗಿಲಿಕ್ಕೆ ಅಂತಲೇ ಬೇರೆ ಜನ ಇದ್ದಾರ? ಹಾಗೇನ್ ತೊಂದ್ರೆ ಇಲ್ಲ, ನಮ್ ಜನನೇ ಕೆಲಸ ಮಾಡ್ಕೊಳ್ತಾರೆ, ನಾವು ಮಾಡ್ತೇವೆ, ಮಾಡ್ಕೊಳ್ಬಹುದು. ಅಂದ್ರೆ ಈಗ ನಮ್ಮ ಹತ್ರ ಎಲ್ಲ ಆಗುದಿಲ್ಲ, ಪೈಪ್ ಮೇಲೆ ನಿಂತಿ ಸ್ವಾಮಿಯಿಂದ ಮಣ್ಣೆತ್ತಲಿಕ್ಕೆಲ್ಲ ಆಗುದಿಲ್ಲ. ಏನೋ ಯಾರು ಕೊಡೋರು ಮಾಡೋರು ಕೂಡ ಮಾಡಿಸ್ಕೊಳ್ಳೋದು. ಈಗ ಸಾಮಾನ್ಯ ಒಂದು 10 feet ಅಥವಾ 15 feet ಒಂದು ಬೋರ್ವೆಲ್ ತೆಗಿಬೇಕು, ಎಷ್ಟು ಟೈಮ್ ತಗೊಳ್ತದೆ? ಟೈಮ್ ಹೆಚ್ಚಿಲ್ಲ, ಅದು ಈ ಸಂದವಾದ ನೀರನ್ನ ಕಾಣಿಸ್ಕೊಂಡು ನಾವೇನ್ ಮಾಡ್ತೇವೆ, ಕೆಲವು ಹೊಂಡ ಹೊಡೆತೇವೆ. ನೀರು ಎಲ್ಲಿವರೆಗೆ ಅದೇ ಅಲ್ಲಿವರೆಗೆ ಹೊಂಡ ಹೊಡೆತೇವೆ. ಹೊಂಡ ಹೊಡೆದು ಆಮೇಲೆ ಪೈಪ್ ಇಟ್ಟುಕೊಂಡು ಮಣ್ಣು ತೆಗಿತೇವೆ. ಅಂದ್ರೆ ಪೈಪ್ನ ಒಳಗಿಂದ ಮಣ್ಣು ತೆಗಿತೇವೆ. ಫಾಸ್ಟ್ ಆದ್ರೆ ಆಗೋಯ್ತು, ಸ್ವಲ್ಪ ಬಿಗು, ಅದು ರೇತಿನೇ ದೊಡ್ಡ ರೇತಿನೇ ಬಂದ್ರೆ ಫಾಸ್ಟ್ ಆಗ್ತದೆ, ಸ್ವಲ್ಪ ಬಾರಿಕ್ ರೇತಿ ಬಂದ್ರೆ ಸ್ವಲ್ಪ ಬಿಗು ಆಗ್ತದೆ, ಸ್ವಲ್ಪ ಟೈಮ್ ಹೆಚ್ಚಾಗ್ತದೆ. ಹೌದು, ಒಂದ್ ದಿವಸ ಅಲ್ಲ, 1 ಗಂಟೆ, 1-3 ತಾಸು 4 ತಾಸಿನ ಒಳಗೆ ರೆಡಿ ಆಗ್ಬೋದು. ಅಂದ್ರೆ ಹೊಂಡ ಕಡ್ದಿ ಅದ್ರ ಬೋರ್ ಬಿಟ್ಟು ಮುಚ್ಚಿ ಅನ್ನೋ ತನಕ ಒಂದು 2-3 ತಾಸು 3 ಮಂದಿ ಕೆಲಸಕ್ಕಿದ್ರೆ ಆಗ್ತದೆ. ಈಗ ಸೈಡ್ ಇಂದ ಈ ಮರಳೆಲ್ಲ ಬಂದು ಸೇರ್ಕೊಳ್ಳುವ ಸಾಧ್ಯತೆ ಉಂಟಾ? ಇಲ್ಲ ಇಲ್ಲ, ಆ ರೀತಿ ಇಲ್ಲ, ಇಲ್ಲ, ಪ್ಯಾಕ್ ಪ್ಯಾಕ್ ಆಗ್ತದೆ. ಮತ್ತೆ ಇದಕ್ಕೆ ಏನಾದ್ರು ಮಳೆ ನೀರನ್ನ ಏನಾದ್ರು ಬಿಡುವ ಅವಕಾಶ ಉಂಟಾ? ಇಲ್ಲ, ಅದನ್ನ ಮೇಲ್ಗಡೆ ನಾವು ಕ್ಯಾಪ್ ಹಾಕೊಂಡು ಮುಚ್ಚಿಡ್ತೇವೆ. ಕ್ಯಾಪ್ ಹಾಕೋಕೆ ಆಗದಿದ್ರು ಕೂಡ ಒಂದು ಪ್ಲಾಸ್ಟಿಕ್ ಅಥವಾ ಏನಾದ್ರೂ ಮುಚ್ಚಿ ಅದಕ್ಕೆ ಪೈಪ್ ಕನೆಕ್ಷನ್ ಕೊಡುವಾಗ ಕಟ್ ಮಾಡಿ ಪೈಪ್ ಕೊಡ್ತೇವೆ, ಮೇಲೆ ಮುಚ್ಚಿರ್ತೇವೆ. ಅದನ್ನು ಸೂರ್ಯನ ಪ್ರಕಾಶ ಗಾಳಿ ಆಡ್ತಾ ಉಳಿಬೇಕಂತ ಮತ್ತೊಂದು ಕೆಲಸ ಮಾಡ್ತೇವೆ. ನುಸೆ ಪರ್ದೇನ ಬಲೆನ ಬಾಯಿ ಕಟ್ಟಿಡ್ತವೆ, ಅದು ಸೂರ್ಯನ ಪ್ರಕಾಶಕ್ಕೆ ನೀರು ಕ್ಲೀನ್ ಆಗಿಳಿತದೆ, ಆಡ್ತಾ ಉಳಿತದೆ. ಈಗ ಬಾವಿ ನೀರಿಗೂ ಈ ಬೋರ್ವೆಲ್ ನೀರಿಗೂ ಏನಾದ್ರು ವ್ಯತ್ಯಾಸ ಉಂಟು? ಗುಣಮಟ್ಟ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಒಂದೇ. ಏನ್ ಅನುಕೂಲತೆ ಇದೆ ಇದರಲ್ಲಿ ಬೋರ್ವೆಲ್ ನಲ್ಲಿ? ಬೋರ್ವೆಲ್ ಅನುಕೂಲತೆ ಅಂತ ಹೇಳಿದ್ರೆ ಈಗಿನ ಮಾನದಲ್ಲಿ ಒಂದು ಕಲ್ ಬಾವಿ ಮಾಡಿದ್ರೆ ಸಾಮಾನ್ಯ ಆಗುದಿಲ್ಲ ಅಂದ್ರೆ ಒಂದು ಕಲ್ಲ ಕೆತ್ತು ಕಟ್ಟಡಕ್ಕೆ 50 ರೂಪಾಯಿ ಹೋಗೋದೆ ಗೌಡೆಗೆ ಕೆತ್ತು ಕಟ್ಟೋದಕ್ಕೆ. ಅದು ಕಲ್ಲಿಗೆ ಬೇರೆ, ಟೋಟಲ್ ಒಂದು ಕಲ್ಲಿನ ರೇಟ್ ಏಟ್ ಆಯ್ತು ಲೆಕ್ಕ ಹಾಕಿ. ಆಮೇಲೆ ಹೊಂಡ ಹೊಡೆಯಬೇಕು, ರಿಂಗ ಮಾಡಬೇಕು, ಅಕ್ಕಿಸಬೇಕು. ಮತ್ತೆ 100 ಲಕ್ಷಕ್ಕೆ ಅಂತೂ ಗ್ಯಾರಂಟಿ ಆಗುದಿಲ್ಲ. ಅದು ಇನ್ನೊಂದು ಅದೇ 20 ಪುಟ 25 ಪುಟ ನೀರಿನ ಬಾವಿ ಆದ್ರೆ 1 ಲಕ್ಷಕ್ಕೆ ಸಾಮಾನ್ಯ ಆಗಬಹುದು. ಅದೇ 30-40 ಪುಟ ಬಾವಿ ಆಗ್ಬಿಟ್ರೆ ಆಗುತ್ತಿಲ್ಲ. ಹೀಗೆಲ್ಲ ಬಹಳ ಸಮಸ್ಯೆ ಅದೇ. ಈಗ ಈ ಬೋರ್ವೆಲ್ ಮಾಡೋದಿದ್ರೆ ಎಷ್ಟು ಆಳ ತೆಗಿಬಹುದು? 20-30 ಫೀಟ್ ತೆಗಿಬಹುದು. ಅದು ಹೀಗದೆ ಸರ್, ಗದ್ದಲಾಗ್ಬಿಟ್ರೆ 20 ಪುಟ ಸಾಲ್ತದೆ. ಅದೇ ಎತ್ತರ ಜಾಗ ಮನೆ ಜಾಗ ಅಂತ ಹೇಳಿದ್ರೆ 30 ಫೀಟ್ ಬೇಕು. ಹೀಗೆ ಸರ್, ಈಗ ಮಲ್ಲಿಗೆ ಕೃಷಿಯನ್ನು ನೀವು ಮಾಡ್ತಾ ಇದ್ರಿ, ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಇದರ ಭಟ್ಕಳ ಮಲ್ಲಿಗೆಯ ಯಾವ್ದು? ಹೌದು, ಭಟ್ಕಳ ಮಲ್ಲಿಗೆ ಮಾಡಿದೆ, ಒಳ್ಳೇದಂದೆ ಅದು. ಆದ್ರೆ ಕೆಲಸ ಮಾಡುವವರು ಬೇಕು, ಬೆಳಿಗ್ಗೆ ಎದ್ದು ಕೊಯ್ಯುದು ಕಟ್ಟುದು ಮಾರ್ಕೆಟ್ ಮಾಡುವವರು ಬೇಕು. ನಾನೊಂದು 10 ವರ್ಷದಿಂದ ಮಾಡ್ತಾ ಇದ್ದೆ, ಈ ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ದೇನೆ, ಕಾಯಸನ್ನ ಕಮ್ಮಿ ಮಾಡಿದ್ದೇನೆ. ಯಾಕೆ ಮಕ್ಕಳೆಲ್ಲ ಕಲ್ತುಕೊಂಡು ಅತ್ಲಾಗಿ ಇತ್ಲಾಗೆ ಒಬ್ಬಳು ಮದುವೆ ಆಯ್ತು, ಇಬ್ಬರು ಕೆಲಸ ಸೇರ್ಕೊಂಡ್ರು, ಹಾಗಾಗಿ ನನ್ನ ಹತ್ರ ಆಗುದಿಲ್ಲ. ಒಬ್ಳು ಕಾಲೇಜ್ಗೆ ಹೋಗದೆ, ಹೀಗೆಲ್ಲ ಆಗಿ ಒಬ್ಳು ಈ ಕಾಲೇಜ್ ಟ್ರೈನಿಂಗ್ ಮಾಡ್ತಾ ಇದೆ. ಒಟ್ಟು 5 ಜನ ಮಕ್ಕಳಾಗಿದ್ರು, ಜನ ಬದಿಗಿದ್ದಾರೆ. ಸ್ವಲ್ಪ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳಿ, ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ಮತ್ತೆ ಏನೇನು ಗೊಬ್ಬರ ಕೊಡ್ತೀರಿ, ಏನೇನು ಸಮಸ್ಯೆಗಳು ಬರ್ತವೆ? ಮಲ್ಲಿಗೆ ಗಿಡವನ್ನ ನಮಗೆ ಧರ್ಮಸ್ಥಳ ಸಂಘದವರು ಕೊಟ್ಟಿದ್ರು. ಕೊಟ್ಟಿದ್ರು ಅಂದ್ರೆ ಅದು ಬೇರೆ ಒಬ್ಬರಿಗೆ ಬಂದದಾಗಿತ್ತು, ಅವ್ರು ತಮ್ಗೆ ಮಾಡುವಾಗ ಅಂತ ಬಿಟ್ಟುಬಿಟ್ರು. ನೀವು ತಗೊಂಡ್ರಿ? ಯಾರಿಗೂ ಬೇಡ ಅದು. ಆವಾಗ ಬಂದು ಈಗ 10 ವರ್ಷ ಹಿಂದೆ ಬಂದವಾಗ ಒಂದು ಗಿಡಕ್ಕೆ 32 ರೂಪಾಯಿ ರೇಟ್ ಇತ್ತು ಒಂದು ಗಿಡಕ್ಕೆ. ನೋಡೋಣ ಹೇಳಿ ನಾನು ತಂದು ಮಾಡಿದೆ. ತಂದು ಮಾಡಿ ಚಲೋ ದುಡ್ತ ಮಾಡ್ಕ ತಿಂದಿದೆ, ತೊಂದರೆ ಇಲ್ಲ. ಆದ್ರೆ ಕೆಲಸ ಮಾಡುವವರು ಬೇಕು, ಮನೆ ಗೊಬ್ಬರ ಹಾಕುವುದು. ಎಷ್ಟು ಗಿಡ ಹಾಕಿದ್ರಿ? 70 ಗಿಡ ಹಾಕಿದೆ. ಎಷ್ಟು ಅಂತರ ಅಂದ್ರೆ ಆವಾಗ ಸ್ವಲ್ಪ ಮಾಹಿತಿ ಕಮ್ಮಿ ಇತ್ತು, ಅಂತರ 2.5-3 ಫುಟಕ್ಕೆ ಹಾಕ್ಬಿಟ್ಟಿದೆ. ಆದ್ರೂ ನನ್ನ ಜಾಗಕ್ಕೆ ತೊಂದರೆ ಆಗಿಲ್ಲ, ಚಲೋ ಆಯ್ತು. ಅಂದ್ರೆ ನಂದು ಬಿಸಿಲಿತ್ತು, ಚೆನ್ನಾಗಿ ಬಿಸಿಲಿತ್ತು, ರೇತಿ ಜಾಗ. ಗಿಡ ಬಹಳ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಈಗಲೂ ಅದೇ ಕೊಯ್ತಿದ್ದೇವೆ. ಅದು ಚಳಿಗಾಲಕ್ಕೆ ಮಕ್ಕಿ ಇಲ್ಲ, ಯಾವಾಗ ಸೆಕೆ ಶುರು ಆಯ್ತಾ ಜಾಸ್ತಿ ಆಗ್ತದೆ. ನೀರು ಜಾಸ್ತಿ ಕೊಡಬೇಕು, ನೀರು ಜಾಸ್ತಿ ಕೊಡಬೇಕು. ಬುಡಕ್ಕೆ ಏನೇನು ಕೊಡ್ತೀವಿ? ಮನೆ ಗೊಬ್ಬರ. ಮನೆ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ, ಸಗಣಿ ಗೊಬ್ಬರನೇ. ವರ್ಷಕ್ಕೆ 3 ಸಲ ಅಥವಾ 2 ಸಲ ಕೊಡ್ತಿದ್ದೆ. ಇನ್ನು ಅದಕ್ಕೆ ಏನೋ ಕೊಟ್ಟಿಲ್ಲ, ಬೂದಿ, ಮನೆ ಗೊಬ್ಬರ, ಇನ್ನು ಕೋಳಿ ಗೊಬ್ಬರ ಅಷ್ಟೇ ಕೊಟ್ಟಿದ್ದು. ಆಮೇಲೆ ಈಗ ಮಳೆಗಾಲದಲ್ಲಿ ಹೂಗಾಗೋದು ಕಡಿಮೆ, ಮಳೆಗಾಲದಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕಾದ್ರೆ? ಈಗ ರೋಗ ಎಲ್ಲ ಬರುದಿಲ್ವಾ? ರೋಗ ಅದಕ್ಕೆ ಇದು ಕಿಳಿ ಬೀಳ್ತದೆ, ಸ್ವಲ್ಪ ಔಷಧ ಹೊಡೆಯೋದು. ಇಲ್ಲ ಅಂತ ಹೇಳಿದ್ರೆ ಆಕಳಕ್ಕಿ ಗೋಮೂತ್ರ ಹಿಡ್ಕೊಂಡು ಅದನ್ನ ಹೊಡೆಯೋದು. ಅಟ್ಟೆ ಯಾವ ಹುಲ್ಲು ಕೇಳೋದು, ಕ್ಲೀನ್ ಮಾಡಿ ಇಡೋದು ಅಷ್ಟೇ. ನೀರೆಲ್ಲ ಹೇಗೆ? ನೀರು ತೊಂದ್ರೆ ಇಲ್ಲ, ಮನೆಯಲ್ಲಿ ಸಪ್ಲೈ ಅದೇ. ಸಪ್ಲೈ ಹೌದು, ಎಷ್ಟು ಕೊಡ್ತೀರಿ ಹೇಗೆ ನೀರು? ಈಗ ಕೊಟ್ರೆ ಏನಾಗ್ತದೆ? ಈ ಮಕ್ಕೆ ಜಾಸ್ತಿ ಟೈಮ್ ನಲ್ಲಿ 2 ಹೊತ್ತು ಕೊಟ್ರೆ ಒಳ್ಳೇದು. ಯಾಕೆ ಹೇಳಿ? ಮಕ್ಕೆ ದೊಡ್ಡಾಗ್ತದೆ. ಅಂದ್ರೆ ಒಂದೇ ಹೊತ್ತು ಕೊಟ್ರೆ ನಮ್ಮ ರೀತಿ ಆರು ಹೋಗ್ತದೆ, 2 ಟೈಮ್ ಕೊಟ್ಟು ಬಿಟ್ರೆ ಮಕ್ಕೆ ದೊಡ್ಡಾಗ್ತದೆ. ಇನ್ನು ಜಟ್ಟು ಕೊಟ್ಟಿಟ್ಟು ಇನ್ನೂ ಒಳ್ಳೇದು ಆಯ್ತ್ರಿ, ದೊಡ್ಡಾಗಿ ಚಂದ ಆಗ್ತದೆ. ಕೊಯ್ಲಿಕ್ಕೂ ಅನುಕೂಲ ಆಗ್ತದೆ, ಕಟ್ಟಲಿಕ್ಕೂ ಅನುಕೂಲ ಆಗ್ತದೆ, ಹೀಗಾಗ್ತದೆ. ಈಗ ಕೊಯ್ದು ಮಾರಾಟ ಮಾಡುದಿಲ್ಲ ಹೇಗೆ? ನಾವು ಕೊಯ್ದು ಕೆಲವರೆಲ್ಲ ಹಿಂಗೆ ಫಂಕ್ಷನ್ ಇದ್ದಾವ ಆರ್ಡರ್ ಕೊಡ್ತಿದ್ರು, ಆಮೇಲೆ ಗೋಕರ್ಣ ಕೊಡ್ತಾ ಇದ್ದೆ. ಗೋಕರ್ಣ ದೇವಸ್ಥಾನ ಅಲ್ಲ, ಒಬ್ರು ಅಂಗಡಿಯವರಿಗೆ ವ್ಯಾಪಾರ ಮಾಡೋರಿಗೆ ಕೊಡ್ತಾ ಇದ್ದೆ. ಗೋಕರ್ಣ ಎಷ್ಟು ದೂರ? ಇಲ್ಲಿಂದ 3.5 ಕಿಲೋಮೀಟರ್ ಆಗ್ತದೆ. ಬೇಸಿಗೆಲೆಲ್ಲ ಅಲ್ಲಿ ಡಿಮಾಂಡ್ ಇರ್ತದೆ. ಹೌದು ಅಡ್ಡಿ, ಯಾವಾಗ್ಲೂ ಅಡ್ಡಿ. ನನ್ನ ಕಂಡ್ರೆ ಕೇಳ್ತಿದ್ರು, ಹೂ ತಂದು ಏನೇ ಕೇಳ್ತಿದ್ರು, ಅಷ್ಟು ಪರಿಚಯ ಆಗಿತ್ತು. ಆದ್ರೆ ನಾವು ಹೋಗಿ ಬಿಟ್ಟಿದ್ದೇನೆ. ಈಗ ಬೆಲೆ ನಿರ್ಧಾರ ಮಾಡುದೆಲ್ಲ ಹೇಗೆ? ಬೆಲೆ ನಿರ್ಧಾರ ಅದ್ರ ಸಲುವಾಗ ಸ್ವಲ್ಪ ಬೇಸರ ಆಯ್ತು. ಅವ್ರಿಗೆ ಒಬ್ರಿಗೆ ಮಾತಾಡ್ಕೊಟ್ಟೆ, ಆರು ವರ್ಷನೂ ಒಂದೇ ರೇಟ್ ಕೊಟ್ಟರು. ಹೋಗಿ ಬಂದದಕ್ಕೂ ಆಗುದಿಲ್ಲ, ಕಡೆಗೆ ಇಟ್ಲಾಗೂ ಸ್ವಲ್ಪ ಕಾಯಿಸ್ ಕಮ್ಮಿ ಮಾಡಿದೆ, ಅತ್ಲಾಗೂ ಕಾಯಿಸ್ ಕಮ್ಮಿ ಮಾಡಿದೆ. ಯಾರು ವಿಶೇಷವಾಗಿ ಯಾರು ಮನೆಯ ಹಬ್ಬ ಹಗರಣ ಇದ್ರೆ ಹರಿದಿನ ಇದ್ರೆ ಹೇಳ್ತಾರೆ, ಅವ್ರಿಗೆ ಕಟ್ಟಿಕೊಡೋದು. ಅಂದ್ರೆ ಹೂವನ್ನು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಕೊಡ್ಲೇಬೇಕು ಕೊಡ್ಲೇಬೇಕು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಗರಿಷ್ಠ ಅಂದ್ರೆ ಎಷ್ಟು ಸಿಗ್ತದೆ, ಕಡಿಮೆ ಅಂದ್ರೆ ಎಷ್ಟು ಸಿಗ್ತದೆ ನಿಮಗೆ? ಸರ್ ಅದು ಈಗ ಹೇಳಲಿಕ್ಕೆ ಆಗುದಿಲ್ಲ, ಯಾಕೆ ಅಂತ ಕೇಳಿದ್ರೆ ಒಂದು ಎರಡು ವರ್ಷ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಕ್ಕಳು ಕಟ್ಟಿದ್ದಾರೆ, ಅಷ್ಟು ಮುಖ್ಯವಾಗಿತ್ತು. ಸಾಮಾನ್ಯ ಒಂದು 30-45 ಪುಟು ಅಟ್ಟು ಕಟ್ಟಿ ಮಾರಾಟ ಮಾಡಿದ್ದೇವೆ. ಅಟ್ಟಿಗೆ ಎಷ್ಟು? ಅದೇ ಆವಾಗ 400-500 ರೂಪಾಯಿವರೆಗೆ ಆಗಿತ್ತು. ಅದು ಒಬ್ಬೊಬ್ರು ಒಂದೊಂದು ರೇಟ್ ಕೊಡ್ತಾರೆ, ನಾವು ಕಟ್ಟುನಿಟ್ಟಾಗಿ ಹೇಳಲ್ಲ. ಯಾಕೆ ಬಿಗು ಮಾಡೋಕೋದ್ರು ವ್ಯಾಪಾರ ಆಗುದಿಲ್ಲ, ಕೊಯ್ದು ಕಟ್ಟದ್ಕಾರು ಏನಾದ್ರೂ ಒಂದು ಸಿಕ್ಬೇಕಲ್ಲ ಹೇಳಿ ಒಂದು ಕೊಟ್ಟಡೆ ತಕೊಂಡದ್ದು ವ್ಯಾಪಾರ ಮಾಡೋದು. ಅಂದ್ರೆ ಇವತ್ತಂತ ವ್ಯಾಪಾರ ಹೋದ್ರೆ ಮಾತ್ರ ನಾಳೆಗೆ ಒಂದು 10 ರೂಪಾಯಿ ಸಿಗ್ತದೆ, ಇಲ್ಲ ನಾಳೆಗೆ ಮತ್ತೆ ಹಾಳಾಗ ಹೋಗ್ತದೆ. ಆ ವಿಚಾರದಲ್ಲಿ ಬಿಗು ಮಾಡೋಕ್ಕಿಲ್ಲ, ಕೂತು ಮಾಡ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ನಮ್ಗೆ 5 ರೂಪಾಯಿಗೆ ಒಂದು ದಂಡ ಹಿಡ್ಕ ಕೊಡ್ತಿದ್ರು, ಅವ್ರು ಒಂದು 10 ರೂಪಾಯಿಗೆ ಮಾರ್ತಿದ್ರು. ಈಗ ನಮ್ಮ ಜನರಿಗೆ ಕೊಟ್ಟು ಬಂದ್ರು ಹಾಗೆ, ಅವ್ರು ನಮಗೆ ಕೊಡೋದು 5 ರೂಪಾಯಿ 6 ರೂಪಾಯಿ, ಅವ್ರು 10 ರೂಪಾಯಿ 15 ರೂಪಾಯಿ ಎದುರಿಗೆ ಮಾರಾರೆ. ಈಗ ನೋಡ್ರಿ ಸಿಯಾಳ ಬಂಡನು ಹಾಗೆ ನಮ್ಮ ಪರಿಸ್ಥಿತಿ, ನಮ್ಮಿಂದ 15 ರೂಪಾಯಿ ಕೊಟ್ಟು ಸಿಯಾಳ ಬಂಡ ತಗೊಂಡೋಗ್ತಾರೆ, ನಮ್ಮ ಎದುರಿಗೆ ಸರ್ ಇಲ್ಲ 40 ಇಲ್ಲ, ಅದು ಮಾಲಿದ್ದಂಗ ರೇಟು, ದೊಡ್ಡಾಗಿ ನಯಿಸಿದ್ರೆ 50 ರೂಪಾಯಿ, ಸ್ವಲ್ಪ ಅದೇನಾರು ಮುಸಪಿಡೆ ಕಂಡದಕ್ಕೆ 40, ಇನ್ನೂ ಸಣ್ಣ ಇದ್ರೆ 30, ಯಾರಿಗೂ ಬೇಡದಿದ್ರು ಅದು ಕೆಲಸ ಪ್ರಯೋಗ ಮಾಡ್ತಾರೆ. ನಮ್ ಗೋಕರ್ಣ ಬಟ್ಟರಿಗೆ ಬೇಕಾಗ್ತದೆ ಕೆಲಸಕ್ಕೆ, ನುಸೆಪಿಡೆ ಬೊಂಡಾದ್ರೂ ಆಗ್ತದೆ, ಅವ್ರಿಗೆ ಬೇಕಾಗ್ತದೆ, ಅವ್ರು ಹೋಯ್ತಾರೆ. ಯಾವ್ದು ಅವ್ರ ರೇಟ್ ಹಾಳು ಮಾಡ್ಕೊಳ್ಳೋದಿಲ್ಲ, ಹಾಳಾಗೋದು ನಮ್ಮದು. ಬೆಳೆದವ್ರದ್ದು ಹಾಳಾಗ್ತದೆ, ವ್ಯಾಪಾರಸ್ಥರದ್ದು ಹಾಳಾಗುದಿಲ್ಲ. ಬೆಳೆದು ಕೊಯ್ದು ಮಾರಾಟ ಮಾಡಿದ್ರೆ ನಿಮ್ಗೆ ಸಿಗೋದು 15 ರೂಪಾಯಿ 15 ರೂಪಾಯಿ. ಹೇ ನಮ್ ಪರಿಸ್ಥಿತಿ, ನಮ್ ಕೂಡ ಪೇಟೆಲ್ ಕೂತು ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದವರು ಕೊಡೋದು. ಈಗ ಕಾಯಿ ಮಾಡಿ ಮಾರಾಟ ಮಾಡೋದಿದ್ರೆ 12 ರೂಪಾಯಿ ಕೇಳ್ತಾರೆ, 12 ರೂಪಾಯಿ ಹೋಲ್ಸೆಲ್. ತೂಕಕ್ಕೆ ಹೋದ್ರೆ ಈ ಸಲ ಬಾಳ ಡೌನ್ ಆಗದೆ, ಅಲ್ಲೂ ಬೇಡ ಇಲ್ಲೂ ಬೇಡ ಹೇಳ್ತಾರೆ. ಎಷ್ಟಿದೆ ಕಿಲೋಗೆ? 24-25. ಹಾ ಅಷ್ಟೇ ಇರಬೇಕು, ನಾ ಸದ್ಯ ಕೇಳಲಿಲ್ಲ. ಹೌದೌದು ಮೊದ್ಲಿತ್ತು. ಸರಿ, ಈಗ ಅರಿಶಿನ ಕೃಷಿಯ ಬಗ್ಗೆ ಹೇಳಿ. ಅರಿಶಿನ ಕಳೆದ ವರ್ಷ ಒಂದ್ ಸ್ವಲ್ಪ ಮಾಡಿದೆ, ಒಂದು ವ್ಯಾಪಾರ ಆಯ್ತು ಕಳೆದ ವರ್ಷ. ಸ್ವಲ್ಪ ಪ್ರದೇಶದಲ್ಲಿ ಮಾಡಿದ್ರಿ? ಒಂದು ಸ್ವಲ್ಪ ಮಾಡಿದೆ ಅಂದ್ರೆ ಹಿಂಗೆ ನೋಡೋಣ ಹೇಳಿ. ಟ್ರಯಲ್ ಚಲೋ, ಒಂದು 50-60 ಕೆಜಿ ಆಗಿತ್ತು ಕಳೆದ ವರ್ಷ. ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೇನೆ. ಅವ್ರು ಕಳೆದ ವರ್ಷ ತಕೊಂಡದವ್ರಿಗೆ ಕೇಳಿದೆ, ಬ್ಯಾಡ್ ಅಂತ ಹೇಳಿದ್ದಾರೆ, ಇನ್ನೂ ಆಗಿರಲಿಲ್ಲ. ಹಾಗೆ ಅದೆ ಈ ವರ್ಷ ಒಂದು 75 ಕೆಜಿ ಆಗಬಹುದು. ಇದಕ್ಕೆ ಏನೇನು ಗೊಬ್ಬರ ಕೊಟ್ರಿ? ಅದಕ್ಕೂ ಅಷ್ಟೇ ಮನೆ ಗೊಬ್ಬರ ಅಷ್ಟೇ ಮಾಡಿದೆ. ಯಾವಾಗ ಸಾಮಾನ್ಯ ಬಿತ್ತನೆ ಮಾಡೋದು? ಬಿತ್ತನೆ ಈಗ ಮೇ ತಿಂಗಳಲ್ಲಿ ನೆಡಬೇಕಾದ್ರೆ, ಜೂನ್ ಮಳೆಗಾಲಕ್ಕೆ ಮೊದ್ಲೇ ನೆಡಬೇಕು. ಹೌದು, ಮಳೆ ಬಿದ್ದ ನೆಟ್ಟರು ಆಗ್ತದೆ. ಅಂದ್ರೆ ನಾವೀಗ ಅರಶಿನ ಗಡ್ಡಿಯನ್ನ ತಂಪು ಜಾಗದಲ್ಲಿ ಬಚ್ಚಿಡ್ತೇವೆ, ಅದು ಮಳೆ ಬೀಳಕ್ಕಿಂತ ಮುಂಚಿತವಾಗಿ ಮೂಕಿಯಾಗಿ ಬರ್ತದೆ. ಆ ಟೈಮಲ್ಲಿ ನೆಡೋಕಾದ್ರೆ ನೆಡಬೇಕು, ಇಲ್ಲ ಸ್ವಲ್ಪ ದೊಡ್ಡಾಗಿ ಬಿಡ್ತದೆ. ಅಂದ್ರೆ ಆವಾಗ ನೆಟ್ಟು ಬಿಟ್ರೆ ನೀರ್ ಹಾಕ್ಬೇಕಾಗ್ತದೆ. ನಾವು ಮಳೆ ಬೀಳಲಿ ಕಾಯ್ತಾ ಉಳ್ಕೊಂಡು ಮಳೆ ಬಿದ್ದು ಕೂಡ ನೆಡ್ತೇವೆ. ಅದಕ್ಕೆ ಈಗ ಗೊಬ್ಬರ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇಷ್ಟು ಹಟ್ಟಿ ಗೊಬ್ಬರ ಕೊಡಬೇಕು ಅಥವಾ ರಾಸಾಯನಿಕ ಗೊಬ್ಬರ ಕೊಡಬೇಕು, ಹೇಗೆ? ರಾಸಾಯನಿಕ ಗೊಬ್ಬರ ಎಲ್ಲದಕ್ಕೆಲ್ಲ ಕೊಡೋದು ಬೇಡ ಆಗ್ತದೆ. ಹಟ್ಟಿ ಗೊಬ್ಬರ ಬೂದಿ ಹಾಕಿ ಮುಚ್ಚಿ ಬಿಟ್ರೆ ಚಲೋ ಆಗ್ತದೆ. ಒಂದ್ಸರಿ ಒಂದು ಸಲ ನೆಡುವಾಗ ಹಾಕೋದು ಸ್ವಲ್ಪ ಸ್ವಲ್ಪ, ಆಮೇಲೆ ಒಂದೊಂದು ನಮ್ಗೆ ಗೊತ್ತಾಗ್ತದೆ ಈ ಟೈಮ್ ಗುಡಿಸೋಣ ಅಂದ್ರೆ ಒಂದು ಗಿಡ ಎತ್ತರ ಬಂದ ಮೇಲೆ ಸಾಮಾನು ಹಾಕೋದು, ಮಣ್ಣು ಮುಚ್ಚಿ ಬಿಡೋದು ಸಾಕಾಗ್ತದೆ. ಇದರಲ್ಲಿ ಕಳೆ ಗಿಡಗಳೆಲ್ಲ ಬರೋದಿಲ್ಲ, ಕಾಟ ಸಸ್ಯಗಳೆಲ್ಲ ಯಾವ ತಂತ್ರಿ? ಕಳೆ ಬರ್ತದೆ ಅದೆಲ್ಲ, ಅದನ್ನ ನಾವು ಮಾಡೋ ಪದ್ಧತಿ, ರೈತರು ಮಾಡೋ ಪದ್ಧತಿ ಪ್ರತಿಯೊಬ್ಬನಿಗೆ ಗೊತ್ತದೆ. ಕ್ಲೀನ್ ಮಾಡ್ಲೇಬೇಕು. ಕೈಯಿಂದ ತೆಗಿತೀರಾ? ಹೌದು, ಕೈಯಿಂದ ತೆಗೆಯುವುದು. ಅದನ್ನ ಜಾಸ್ತಿ ಮಾಡೋದಿಲ್ಲ, ಪ್ರಯೋಗ ಮಾಡುವಾಗ ಇವರು ಸ್ವಲ್ಪ ಜಾಸ್ತಿ ಮಾಡಿಟ್ಟಿದೆ ನೋಡುವ ಹೇಳಿ. ಅದನ್ನ ರೇಟ್ ಬಂದ್ರೆ ಇನ್ ಮುಂದೆ ಮಾಡೋದು, ಇಲ್ಲ ಬಿಟ್ಬಿಡೋದು. ಯಾಕೆ ಹೇಳಿ? ಯಾರಿಗೂ ಬ್ಯಾಡದಿದ್ದು ಅಷ್ಟು ಮಾಡ್ಕೊಂಡು ಏನ್ ಮಾಡ್ಲಿಕ್ಕೆ? ಸಾಮಾನ್ಯವಾಗಿ 50 ಬುಟ್ಟಿ ಗೊಬ್ಬರ ಹಾಕಿನಿ ಮನೆ ಗೊಬ್ಬರ, 50 ಬುಟ್ಟಿ ಗೊಬ್ಬರವನ್ನ ಅಥವಾ ಬಾಳೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಹಾಕೊಂಡ್ರೆ ಒಂದು 6-7 ಗಿಡಕ್ಕೆ ಇಂಪ್ರೂವ್ ಆಗ್ತದೆ. ಆ ಗೊಬ್ಬರ ಬಿಟ್ಟು ಅದಕ್ಕೆ ಹಾಕಿದ್ದೇನೆ, ಅಲ್ಲಿ ಏನು ಸಿಕ್ತಿದ್ರೆ ಅದು ಮತ್ತೆ ಯಾಕೆ ಮಾಡಬೇಕು? ಅದು ಬಿಟ್ಬಿಡೋದೆ, ಮನೆ ಪೂರ್ತಿ ಒಂದ್ ಒಳೆ ಮಾಡೋದು ಬಿಟ್ಬಿಡೋದು. ಈ ರೀತಿ ವಿಚಾರದಲ್ಲಿ ಇದ್ದೇನೆ. ಒಳ್ಳೇದು ಮಾದೇವ ಗಣಪತಿ ಗೌಡ ಅವರೇ, ಕೈ ಬೋರ್ನ ಬಗ್ಗೆ ವಿಶೇಷವಾಗಿ ನೀವು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ, ಜೊತೆಗೆ ತೆಂಗಿನ ಕೃಷಿಯನ್ನು ಮಾಡ್ತಾ ಇದ್ರಿ, ಮಲ್ಲಿಗೆ ಕೃಷಿ ಮಾಡ್ತಾ ಇದ್ರಿ, ಈ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿ ಕೈಬೋರು ಅನುಭವ ಕುರಿತು ಮಾದೇವ್ ಗಣಪತಿ ಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇಧರ್ ಇಧರ್ ಇಧರ್ ಹಮ್ ಬೋಲ್ ರಹಾ ಹೈ ತೇರೆ ಬೀಜು ಕಾ

ಕೇಳೆ ಕೇಳಲ್ಲ ಕೇಳ ಪತಿಯೇ ಕೇಳಿಗ ಹೇಳುತ್ತೇನೆ ಕೇಳು ಕೇಳಲ್ಲ ಕೇಳಲ್ಲ ಕೇಳಿದ ಹೇಳುತ್ತೇನೆ ನನ್ನ ಶಿವ ರುದ್ರಿ ಬಾಸುವಣ್ಣಿ ತಮ್ಮನರು ಬರುತ್ತಾರೆ ನಮ್ಮ ಶಿವ ರುದ್ರಿ ಬಾಸುವಣ್ಣಿ ತಮ್ಮರು ಬರುತ್ತಾರೋ ಅವರು ಆಸರಾಗಿ ಆಸಗದು ಬರುತ್ತಾರೆ ಅವರಿಗೆ ಅವರು ಆಸರಾಗಿ ಆಸಗದು ಬರುತ್ತಾರೆ ಅವರಿಗೆ ನೀನು ಹಾಲಲ್ಲಿ ಸಾಕರೆ ಅದ ಗುಡಿ ತರುಬೇಕೆ ನೀನು ಹಾಲಲ್ಲಿ ಸಾಕರೆ ಅದ ಗುಡಿ ತರಬೇಕೆ ಕೇಳಿ ಕೇಳಿರಿ ಪತಿ ದೇವ ಕೇಳಿರಿ ಹೇಳುತ್ತೇಂದ್ರು ಕೇಳಿ ಕೇಳಿರಿ ಪತಿ ದೇವ ಹೇಳಿ ಮಾತು ಕೇಳಿ ಕೇಳಿರಿ ಪತಿ ದೇವ ಕೇಳಿರಿ ಹೇಳುತ್ತೇಂದ್ರು ಕೇಳಿ ಕೇಳಿರಿ ಪತಿ ದೇವ ಹೇಳಿ ನಾನು ಹಾಲಲ್ಲಿ ಸಾಕರೆ ಕೊಟ್ಟಂತೆ ಲಾದಿತಿಗೆ ನಾನು ಹಾಲಲ್ಲಿ ಸಾಕರೆ ಕೊಟ್ಟಂತೆ ಲಾದಿತಿಗೆ ನಾನು ಮೂರು ಜನು ತೇರಸಿ ಕೊಳ್ಳಿರಿ ಪತಿಯವರೇ ನಾನು ಮೂರು ಜನು ತೇರಸಿ ಕೊಳ್ಳಿರಿ ಪತಿಯವರೇ ನಾ ಕೇಳೋ ಕೇಳಲು ಕೇಳತಮ್ಮ ಕೇಳಿಗ ಹೇಳು ಕೇಳು ಕೇಳಲ್ಲ ಕೇಳತಮ್ಮ ಹೇಳಿದ ಹೇಳುತ್ತೇನು ನಮ್ಮ ಕುಲ ದೇವರ ಪೂಜನೆ ಮಾಡ್ತೇನೋ ತಮ್ಮ ನಾನೇ ನಮ್ಮ ಕುಲ ದೇವರ ಪೂಜನೆ ಮಾಡ್ತೇನೆ ನಮ್ಮ ಶಂಭು ಶಂಕರ ದೇವರ ಪೂಜಾ ಮಾಡಬೇಕು ತಮ್ಮ ನೀವೇ ನಮ್ಮ ಶಂಭು ಶಂಕರ ದೇವ ಪೂಜಾ ಮಾಡಬೇಕು ತಮ್ಮ ನೀನು ನಾ ಅವರು ಅಷ್ಟು ಇಷ್ಟು ಹೇಳೋ ತನಕ ಮುಗಿಸಾಳು ದೇವರ ಪೂಜನೆ ಅವರು ಅಷ್ಟು ಇಷ್ಟು ಹೇಳೋ ತನಕ ಮುಗಿಸಾರ ದೇವರ ಪೂಜನೆ ನಾ ಕೇಳೋ ಕೇಳಲ್ಲ ಕೇಳಣ್ಣ ಕೇಳಿಗ ಹೇಳುತ್ತೇನೆ ನಾ ಕೇಳೋ ಕೇಳಲ್ಲ ಕೇಳತಮ್ಮ ಹೇಳ್ತೇನೆ ನಾನು ಹೇಳಕ್ಕು ಹೇಳಲಾರೆ ಹೇಳದೆ ಉಳ್ಳಿಲಾರೆ ನಾನು ಹೇಳಕ್ಕು ಹೇಳಲಾರೆ ಹೇಳದೆ ಉಳ್ಳಿಲಾರೆ ನಾನೇನು ಅಂತ ದೊಡ್ಡ ಆಲೋಚನೆ ಏನೊಂದು ಮಾಡಿದೆಯೋ ನಾನೇನು ಅಂತ ದೊಡ್ಡ ಆಲೋಚನೆ ನಾನು ನನ್ನ ಅಣ್ಣನ ಕೈಲಿ ಹೇಳಲಿಕ್ಕೆ ಯಾವ ಭಯ ಇಲ್ಲೋ ನಿನಗೆ ನನ್ನ ಅಣ್ಣನ ಕೈಲಿ ಹೇಳಲಿಕ್ಕೆ ಯಾವ ಭಯ ಇಲ್ಲೋ ನಿನಗೆ ನಾವು ಒಂದು ಎಲ್ಲ ಜಾತ್ರೆಗೆ ಹೋಗೋರು ಅಣ್ಣ ನಾವೇ ನಾವು ಎಲ್ಲ ಜಾತ್ರೆಗೆ ಹೋಗೋ ನಾ ನಿಮಗೆ ಎಲ್ಲ ಜಾತ್ರೆಯೋ ಸರ್ವತ್ತ ತರವಲ್ಲೋ ನಾ ನಿಮಗೆ ಎಲ್ಲ ಜಾತ್ರೆ ಸರ್ವತ್ತ ತರವಲ್ಲೋ ನಾನು ಒಂದ ಸತಿ ಹೋಗಿದ್ದೆ ಎಲ್ಲ ಜಾತರಿಗೆ ನಾನು ಒಂದ ಜೊತೆ ಹೋಗಿದ್ದೆ ಎಲ್ಲ ಜಾತರಿಗೆ ನಾ ಅಲ್ಲಿ ಹುಲಿ ಕರಡಿದಾಂದಲಿ ಬಹಳ ಹೆಚ್ಚಿಂದ ಗೊಂಟು ನಾ ಅಲ್ಲಿ ಹುಲಿ ಕರಡಿದಾಂದಲಿ ಬಹಳ ಹೆಚ್ಚಿಂದ ಗೊಂಟು ನಾ ಅಲ್ಲಿ ಕಳ್ಳರ ಕಾಕರದಾಂದಲಿ ಇರಬಹುದು ತಮ್ಮ ಕೇಳೋ ನಾ ಅಲ್ಲಿ ಕಳ್ಳ ಕಾಣದ ನಾ ನಮ್ಮ ಕುಲ ದೇವರ ಸತ್ಯದಿಂದ ಹಳೆಯವರ ಯತ್ನದಿಂದ ನಾ ನಮ್ಮ ಕುಲ ದೇವರ ಸತ್ಯದಿಂದ ಹಳೆಯವರ ಯತ್ನದಿಂದ ನಾನು ಗೆದ್ದು ಬಂದೆನೋ ಬಂದೆನೋ ತಮ್ಮ ಕೇಳೋ ನಾನು ಗೆದ್ದು ಬಂದೆನೋ ತಮ್ಮ ನೀನು ನಾ ನಿನ್ನ ದಯ ಇದ್ದ ನಮಗೆ ಯಾವ ಭಯ ಇಲ್ಲೋ ನಮಗೆ ನಾ ನಿನ್ನ ದಯ ಯಾವ ಭಯ ಇಲ್ಲೋ ನಮ ನಮಗೆ ನಾನೇನು ಎಷ್ಟಾವು ಹೇಳಿದಾರೋ ಕೇಳೋರಲ್ಲ ನಾವೇ ನಾನೇನು ಎಷ್ಟಾರು ಹೇಳಿರೋ ಕೇಳೋರಲ್ಲ ನಾವೇ ನಾವು ಅಣ್ಣಾತಿಗೆ ಅಪ್ಪಣೆ ಪಡಲಿಕ್ಕೆ ಬಂದವರು ನಾವು ಅಣ್ಣಾತಿಗೆ ಅಪ್ಪಣೆ ಪಡಲಿಕ್ಕೆ ಬಂದವರು ನೀವು ಸುಖದಿಂದ ಹೋಗಿಯ ಬಂದಿರಿ ತಮ್ಮ ನೀವೇ ನೀವು ಸುಖದಿಂದ ಹೋಗಿಯ ಬಂದಿರಿ ತಮ್ಮ ನೀವೇ ಅವರು ಅಷ್ಟು ಇಷ್ಟು ಎಲ್ಲ ತನಕ ನಡೆದವೋ ಎಲ್ಲ ಮನ ಜಾತ್ರಿಗೆ ಅವರು ಅಷ್ಟು ಇಷ್ಟು ಹೇಳೋ ತನಕ ಹೋದರೋ ಎಲ್ಲ ಮನ ಜಾತ್ರಿಗೆ ಕೇಳ ಕೇಳಲ್ಲೇ ಕೇಳ ಸತಿಯ ಕೇಳಿಗ ಹೇಳುತ್ತೇನೆ ಕೇಳು ಕೇಳಲ್ಲೇ ಕೇಳ